1600 2000, ಬೀಟ್ರೂಟ್ 1000-1400, ಹಾಗಲಕಾಯಿ 1400-1800, ಸೋರೆಕಾಯಿ 800-1200, ಬದನೆಕಾಯಿ ರೌಂಡ್ ಲಾಂಗ್ 800-1000, ಗೋರಿಕಾಯಿ 1800-2500, ಎಲೆಕೋಸು 300-500, ದಪ್ಪ ಮೆಣಸಿನಕಾಯಿ 2400-2600, ಕ್ಯಾರೆಟ್ 2500-2800, ಹೂಕೋಸು 1000-1400, ಸಪೋಟ 2000-2600, ಹತ್ತಿ 8099-8148, ಸೌತೆಕಾಯಿ 1000-1400.